ಮುಖ್ಯಮಂತ್ರಿ. ಡಿಸೆಂಬರ್ ವೇಳೆಗೆ ಶೇಕಡ 50ರಷ್ಟು ಅರ್ಹರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ, ಡಾ ಕೆ ಸುಧಾಕರ್. ರಾಜ್ಯದಲ್ಲಿ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದವರು. ಸಮಯ 6:51. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು. ಮುಖ್ಯವಾಹಿನಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೇ ಇದ್ದರೂ ಉಚಿತ ಚಿಕಿತ್ಸೆ ಪಡೆಯಲು ಪೋರ್ಟಬಿಲಿಟಿ ಸೌಲಭ್ಯವಿದೆ. ಆಯುಷ್ಮಾನ್ ಕಾರ್ಡ್ ಅನ್ನು 14 ಸಂಖ್ಯೆಯ ABHA ಹೆಲ್ತ್ ಐಡಿಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. सकती है सजा, तंबाकू आज ही छोड़े. अधिक जानकारी और मदद के लिए टोल फ्री नंबर 1800113356 पर कॉल करें. वर्ल्ड हेल्थ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಸಂಗಡಿಗರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ. ಕನ್ನಡ ಗೋವಿನ ಓ ಮುದ್ದಿನ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟು ಪಂಪನೋದುವ ನಿನ್ನ ನಾಲಗೆ, ಕನ್ನಡವೇ ಸತ್ಯ. ಕುಮಾರ ವ್ಯಾಸನ ಆಲಿಪ ಕಿವಿಯು ಕನ್ನಡವೇ ನಿತ್ಯ. ಎಲ್ಲಾದರೂ ಅವರಿಗೆ ಎರಗುವ ಮನ, ಹಾಳಾಗಿ ಹಂಪೆಗೆ ಕೊರಗುವ ಮನ, ವಾಸಿಗೆ ಕರಗುವ ಮನ, ಬೆಳ್ಗೊಳ ಬೇಲೂರುಗಳ ನೆನೆಯುವ ಮನ, ಜೋಗದ ಜಲಪಾತದಿ ಮುಕ್ಕುವ ಮನ, ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ, ಕನ್ನಡವೇ ಸತ್ಯ. ಕನ್ನಡವಾಗಿರು, ತಳಿವಿನ ತಂಪಿಗೆ ರಸ ರೋಮಾಂಚನಗಳು ಆತನ ಮನ, ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್, ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ. ಕನ್ನಡ ದಿನ್ನಿಮವಾ, ಬಾರಿಸು ಕನ್ನಡ ದಿನ್ನಿಮವಾ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಬಲಿಸು, ಪಟ್ಟೆಯ ಕಿಚ್ಚಿಗೆ ಕಣ್ಣೀರ್ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಕುವೆಂಪು ಅವರ ಎರಡು ದೇಶಭಕ್ತಿ ಗೀತೆಗಳನ್ನ ಇದುವರೆಗೆ ನೀವು ಆಲಿಸಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗಕ್ಕೆ ಸ್ವಾಗತ. ಇಂದು ಕೇಳಿ ಹುಚ್ಚಳ್ಳು ಬೇಸಾಯ ಕುರಿತು. ಬೆಂಗಳೂರು ಕೃಷಿ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜಿಯೋ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯ ಡಾಕ್ಟರ್ ಜಯಶ್ರೀ ಅವರೇ ನಮಸ್ಕಾರ. ಹುಚ್ಚಳ್ಳು ನಮ್ಮ ಒಂದು ಮುಖ್ಯವಾದ ಎಣ್ಣೆಕಾಳಿನ ಬೆಳೆ, ಯಾವ ರೀತಿಯಾಗಿ ನಮ್ಮಲ್ಲಿ ನೆಲೆಗಡಿದು ಒಂದು ಉತ್ತಮ ಗುಣಮಟ್ಟದ ಎಣ್ಣೆಯನ್ನ ಕೊಡುವಂತ ಬೆಳೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಇದಕ್ಕೆ ವಾಣಿಜ್ಯ ಬೆಲೆನೂ ಕೂಡ ಇದೆ. ತಾವೇ ಕೊಡ್ತೀರಾ ಹುಚ್ಚಳ್ಳು? ಇದು ನಮ್ಮ ರಾಜ್ಯದ ಬೆಳೆ ಆಗಿಲ್ಲ. ಮೊದಲು ಇದು ಇಥಿಯೋಪಿಯಾದಲ್ಲಿ ತುಂಬಾ ಬೆಳೀತಾ ಇದ್ರು, ಅದ ನಂತರ ಇದು ನಮ್ಮ ಭಾರತಕ್ಕೆ ಬಂದಿರೋ ಬೆಳೆ. ಇದು ಅದಕ್ಕೆ ಸ್ವಲ್ಪ ಕ್ಷಾರ ಸ್ವಭಾವ ಮಣ್ಣಿದ್ರೆ ಅದಕ್ಕೆ ಹೊಂದ್ಕೊಂಡು ಹೋಗುವಂತ ಶಕ್ತಿ ಇದೆ, ಆದ್ರಿಂದ ಈ ಬೆಳೆನ. ಆಮೇಲೆ ಈ ಬೆಳೆಗೆ ಅಷ್ಟಾಗಿ ಏನು ಡಿಮಾಂಡ್ ಏನು ಇರೋದಿಲ್ಲ, ಮೌಲ್ಯ ಕೂಡ ಬರ್ತಾ ಇದೆ ಅಂತ ನಾವು ಕೇಳಿದೀವಿ. ಹೌದು, ಬೇರೆ ದೇಶದವರು ಇದನ್ನ ಇಷ್ಟಪಟ್ಟು ತರಿಸಿಕೊಳ್ತಾ ಇದ್ದಾರೆ ಅಂತ. ಇನ್ನ ಈ ಬೆಳೆಯ ಪ್ರಾಮುಖ್ಯತೆ ಏನು ಅಂತೀರಿ? ಈ ಮತ್ತು ಬೆಣ್ಣೆ ತಯಾರು ಮಾಡಕ್ಕೆ ಉಪಯೋಗಿಸ್ತಾರೆ, ಹಾಗೂ ಇದನ್ನ ಸಲಾಡ್ ಎಣ್ಣೆಯಾಗಿ ಕೂಡ ಬಳಸ್ತಾ ಇದ್ದಾರೆ. ಇದಕ್ಕೆ ಬಹಳ ಬೇಡಿಕೆ ಈಗ ಇದೆ, ಯಾಕಂದ್ರೆ ಇದಕ್ಕೆ ಜಾಸ್ತಿ ಎಲ್ಲಾ ಮರಗಳು ಬೆಳೆಯುವಂತ ಶಕ್ತಿ ತಗೊಳ್ಳಕ್ಕೆ ಸುಲಭ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಈ ಹುಚ್ಚಳ್ಳು ಬೆಳೆಯನ್ನ ನಾವು ನೋಡಿದಾಗ ಇಳುವರಿ ಕಡಿಮೆ ಇದೆ, ಇದಕ್ಕೆ ಏನ್ ಕಾರಣಗಳು ಇರಬಹುದು ಅಂತ? ಈ ಬೆಳೆಗೆ ಇಷ್ಟು ಪ್ರಾಮುಖ್ಯತೆ ಎಲ್ಲಿ ಫಲವತ್ತತೆ ಇರುವಂತ ಭೂಮಿಲಿ ಬೆಳೆಸಲ್ಲ. ಇದೊಂದೇ ಅಲ್ಲ, ಯಾವಳ್ಳೆ ಎಣ್ಣೆಕಾಳುಗಳ ಬೆಳೆಗಳನ್ನ ಅವರು ಫಲವತ್ತತೆ ಇಲ್ಲದೇ ಇರೋ ಭೂಮಿಲಿ ಬೆಳೆಸ್ತಾರೆ, ಕಡಿಮೆ ಫಲವತ್ತತೆ. ಅದು ದೊಡ್ಡದು ಒಂದು ಕಾರಣ. ಎರಡನೇದಾಗಿ ಇವರು ಸುಧಾರಿತ ತಳಿಗಳನ್ನ ಉಪಯೋಗಿಸಲ್ಲ. ಅವರು ಮೊದಲಿಂದ ಯಾವ್ದಾದ್ರು ತಳಿಗಳನ್ನ ಉಪಯೋಗಿಸ್ತಾ ಇದಾರೋ ಅದನ್ನೇ ಬಳಸ್ಕೊಂಡು ಹೋಗ್ತಾ ಇದಾರೆ. ಯಾವ್ದು ಅಂದ್ರೆ ಇದನ್ನ ತುಂಬಾ ಗಮನಕ್ಕೆ ಒಂಥರ ನಿರ್ಲಕ್ಷ್ಯ ಮಾಡಿ ಬೆಳೆಸ್ಬಿಡ್ತಾರೆ, ಅದರಿಂದ ಅವರಿಗೆ ಇಳುವರಿ ಕಡಿಮೆ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಈ ಹುಚ್ಚಳ್ಳ ಯಾವ ಕಾಲದಲ್ಲಿ ಬಿತ್ತನೆ ಮಾಡ್ಕೋಬಹುದು ಅಂತೀರಿ? ಇದನ್ನ ನೀವು ಮುಂಗಾರಾಗಿ ಬೆಳೆಯೋದಾಗಿದ್ರೆ ಆಗಸ್ಟ್ ತನಕ ಬೆಳಿಕೋಬಹುದು, ಆಗಸ್ಟ್ ಅಥವಾ ಸೆಪ್ಟೆಂಬರ್ 15 ತನಕ ಬೆಳಿಬಹುದು ಈಗ, ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಮಳೆ. ತದನಂತರ ನೀವು ಬೇಕಾದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಗಳಿಗೆಲ್ಲ ಹಿಂಗಾರು ಬೆಳೆಯಾಗಿ ಬೆಳ್ಕೋಬಹುದು. ಹಿಂಗಾರಲ್ಲೂ ಇದು ಬೆಳೆಯುತ್ತೆ, ಎರಡು ಕಾಲಕ್ಕೂ ಬೆಳೆಯುತ್ತೆ. ಈ ಬೆಳೆ ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಇದ್ದಾರೆ, ಬೆಳೆಯಕ್ಕೆ ಸಾಕಷ್ಟು ಪ್ರೋತ್ಸಾಹ ಸರ್ಕಾರದಿಂದ ಸಿಗ್ತಾ ಇದೆ ಅಂತ ನಾವು ಹೇಳಬಹುದು. ಇನ್ನ ಮುಖ್ಯವಾಗಿ ತಾವು ಆಗ್ಲೇ ಈಗ ಒಂದು 5-6 ವರ್ಷದಿಂದ ಹಿಂದೆ ಒಂದು ತಳಿನ ಬಿಡುಗಡೆ ಮಾಡಿದೀವಿ, KBN1 ಕರ್ನಾಟಕ ಬೆಂಗಳೂರು ನೈಜರ್ 1 ಅಂತ ಹೇಳಿ ಆ ತಳಿ. ಏನಕ್ಕೆ ಇದನ್ನ ಅಗಡಿ ಕ್ರಾಪ್ ಹಾಕೋ ಬದಲು ಮಿಶ್ರ ಬೆಳೆ ಹಾಕಿದಾಗ 85-95 ದಿವಸಕ್ಕೆ ಬೆಳೆ ಬಂದ್ರೆ ಕಟಾವ್ ಮಾಡ್ಕೊಂಡು ಹಣ ಮಾಡ್ಕೋಬಹುದು. ಅಂದ್ರೆ ಇದನ್ನ ಅಂತರ ಬೆಳೆಯಾಗೂ ಬೆಳಕು, ಅಂದ್ರೆ ಈ ಜಮೀನನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಅಂತೀರಿ? ಈಗ ನಾವು ಹೇಳಿದಂಗೆ ಹುಚ್ಚಳ್ಳು ಬೀಜ ತುಂಬಾ ಸಣ್ಣ ಬೀಜ ಇರೋದ್ರಿಂದ ಅದನ್ನ ನಾವು ಹದ ಮಾಡಿಕೊಂಡು 15 ದಿವಸಕ್ಕೆ ಮುಂಚೆನೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತೀವಿ, ಕೊಟ್ಟಿಗೆ ಗೊಬ್ಬರನ 1/10 ಭೂಮಿಲಿ ಮಿಶ್ರ ಮಾಡ್ಕೊಂಡ್ ಬಿಡ್ಬೇಕು. ಒಂದು ಎಕರೆಗೆ ಚೆನ್ನಾಗಿ ಮಿಶ್ರ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಭೂಮಿ ಹದ ಆಗತ್ತೆ, ತುಂಬಾ ಹದ ಆಗತ್ತೆ, ಸಾಫ್ಟ್ ಆಗಿ ಮಾಡ್ಕೊಳ್ತೀವಲ್ಲ, ಎಷ್ಟು ಮಾಡ್ಕೋಬೇಕಾ ಅಂತರದಲ್ಲಿ? ಅಂತರದಲ್ಲಿ ಅಂದ್ರೆ ಒಂದಡಿ ಅಂತ ಇಟ್ಕೊಳ್ಳಿ, 12 ಅಂಗ್ಲ 1 ಅಡಿ ಅಥವಾ 30 ಸೆಂಟಿಮೀಟರ್. ಸಾರಜನಕ 40 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್ ಕೊಡಬೇಕು. ಮೊದಲನೇ ಬಿತ್ತನೆ ಸಮಯದಲ್ಲಿ 10 ಕೆಜಿ ಸಾರಜನಕ, 40 ಕೆಜಿ ರಂಜಕ, 20 ಬಿತ್ತೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕಾಗತ್ತೆ. ಹೌದು, ಬೀಜೋಪಚಾರವನ್ನು ಯಾವ ಕ್ರಮ ಅನುಸರಿಸಿ ಮಾಡಬೇಕಾಗತ್ತೆ? ಒಂದೇನಂದ್ರೆ ಈ ಬೀಜ ಬಂದು ಹೊಟ್ಟು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಒಂದು 1/2 ಗಂಟೆ ನೀರಲ್ಲಿ ನೆನೆಸಿ ಅಥವಾ ಪಾದರಸ ಸಂಯುಕ್ತ ಶಿಲೀಂದ್ರನಾಶಕಗಳನ್ನ 3 ಗ್ರಾಂ 1 ಕೆಜಿ ಬೀಜಕ್ಕೆ ಅದನ್ನ ಮಿಶ್ರಣ ಮಾಡಿಕೊಂಡು ಬಿತ್ತನೆ ಮಾಡಿ, ಅವಾಗ ಬೀಜನು ಕಡಿಮೆ ಬೇಕಾಗತ್ತೆ, ಕಡಿಮೆ ತಗೊಳತ್ತೆ ಅವಾಗ. ಅಂದ್ರೆ ನಾವು ನುಣ್ಣನೆ ಅದು ಮುಖ್ಯವಾಗಿ ನುಣ್ಣೆ ಮಣ್ಣು ಬಹಳ ಮುಖ್ಯ, ಯಾಕೆಂದ್ರೆ ಬೀಜಗಳು ಸಣ್ಣದಾಗಿರ್ತವೆ. ಹೌದು, ನಾವು ದೊಡ್ಡ ಮರಳು ತಗೊಂಡ್ರೆ ಅದು ಮಿಶ್ರ ಆಗೋದು ಕಷ್ಟ ಆಗುತ್ತೆ. ನುಣ್ಣನೆ ಮರಳನ್ನು ತೆಗೆದುಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು ಅನುಪಾತದಲ್ಲಿ. ಅಂದ್ರೆ ನಮ್ಗೆ ಅದಕ್ಕೆ ಒಂದು ಕೆಲಸಗಾರ ಬೇಕಾಗತ್ತೆ, ಅದನ್ನೆಲ್ಲ ಗಿಡ ಕಿತ್ತಾಕ್ಬೇಕಾಗತ್ತೆ. ಅದೇ ದೊಡ್ಡ ಕೆಲಸ, ಅದು ದೊಡ್ಡ ಕೆಲಸ ಆಗುತ್ತೆ. ಯಾವ ಯಾವ ಅಂಶದನ್ನ ಬೆಲೆ ಕಡಿಮೆ ಮಾಡ್ಕೊಳ್ಳಕ್ಕೆ ಯಾವ ಯಾವ ತರ ಇದೆಯೋ ಅದನ್ನ ಯೋಚನೆ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಬಿತ್ತನೆ ಅಂತರ ಅಂತ ಹೇಳ್ಬೋದು. ಇನ್ನ ಮುಖ್ಯವಾಗಿ ನಾವು ಒಂದ್ಸರಿ ಬಿತ್ತನೆ ಮಾಡದಾದ್ಮೇಲೆ ಈ ಕಳೆ ತೆಗೆದು ಅಂತರ ಬೇಸಾಯ ಇದನ್ನೆಲ್ಲ ಮಾಡೋದು ಒಂದು ಸ್ಟ್ರೆಂತ್ ಬರುತ್ತೆ. ಅದರಿಂದ ಅದು ನಿಂತ್ಕೊಳ್ಳಕ್ಕೆ, ಯಾಕಂದ್ರೆ ಗಿಡ ಒಂದೊಂದ್ಸತಿ 6 ಅಡಿ 7 ಅಡಿ ಅಷ್ಟು ಉದ್ದ ಆಗ್ಬಿಡುತ್ತೆ. ಬಹಳ ಎತ್ತರಕ್ಕೆ ಹೋಗ್ಬಿಟ್ಟೋಗ್ಬಿಡುತ್ತೆ. ಮಾಡ್ಬೇಕಾಗತ್ತೆ ಸಾಧಾರಣವಾಗಿ, ಸಾಧಾರಣವಾಗಿ 2 ಸತಿ ಮಾಡ್ತೀವಿ. ಒಂದು 35 ದಿವಸಕ್ಕೆ ಒಂದ್ ಸತಿ ಮಾಡ್ತೀವಿ, ಅದಾದ ನಂತರ ಒಂದು 55 ದಿವಸಕ್ಕೂ ಅಥವಾ 45 ದಿವಸ ಸ್ಪರ್ಧೆ ಮಾಡಿ ತಾನು ನಿಂತ್ಕೊಳ್ಳೋ ಶಕ್ತಿ ಇದೆ ಹುಚ್ಚಳ್ಳಿಗೆ. ಆದ್ರಿಂದ ಒಂದು ಕಳೆನ ಕರೆಕ್ಟ್ ಆಗಿ ಮಾಡ್ಬಿಟ್ವಿ ಅಂದ್ರೆ ನೆಕ್ಸ್ಟ್ ಅದು ಚೆನ್ನಾಗಿ ಬೆಳೆದ್ಕೊಳ್ಳುತ್ತೆ. ಒಂದು ಸೌಲಭ್ಯ ಇತ್ತು ಅಂದ್ರೆ ನೀರನ್ನು ಕೂಡ ಕೊಡಬಹುದು ಇದಕ್ಕೆ. ಹೌದು, ಇದಕ್ಕೆ 2 ಸತಿ ನೀರಾವರಿ ಮಾಡ್ಬೇಕು. ಒಂದು ಬೆಳೆ ಬಿತ್ತಿದ ಮಾರನೇ ದಿವಸನೇ ಬಿತ್ತನೆ ಇದು ನೀರಾವರಿ ಕೊಡ್ಬೇಕು, ನೀರ್ ಕೊಡ್ಬೇಕು. ಒಂದು ನೀರನ್ನ ಬಿತ್ತನೆ ಮಾರನೇ ದಿವಸ ಅಥವಾ ಬಿತ್ತನೆ ಆದ ದಿವಸನೇ ಮಾರನೇ ದಿವಸ. ಎಲ್ಲ ಎಣ್ಣೆ ಕಾಳಲ್ಲಿ ಏನಾಗುತ್ತೆ, ಆ ಎಣ್ಣೆ ಆ ಒಂದು ವಾಸನೆಗೆ ಇರುವೆಗಳು ತಿನ್ಕೊಂಡು ಹೋಗೋದು. ಒಂದು ನೀರಾವರಿ ಕೊಡ್ಬೇಕು, ಎರಡು ನೀರಾವರಿ ಕೊಟ್ಟರೆ ಒಳ್ಳೆ ಇಳುವರಿ ಬರುತ್ತೆ. ಸಾಧಾರಣ ನಮ್ಮ ರೈತ ಬಂದ್ರು ಕುಷ್ಕಿನಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾರೆ. ಹೌದು, ಆದ್ರೂ ನೀರನ್ನ ನಾವು ಕಾಳು ಗಟ್ಟಿಯಾಗುತ್ತೆ ಅಂತ ಸಂದರ್ಭದಲ್ಲೂ ಕೊಡಬಹುದು. ಇನ್ನ ಇದರಲ್ಲಿ ಸ್ವಲ್ಪ ಈ ಸಸ್ಯ ಸಂರಕ್ಷಣೆ ಸಮಸ್ಯೆ ಇದೆ ಅಂತ ತಾವು ಹೇಳಿದ್ರಿ. ಹೌದು, ಏನಂದ್ರೆ ಯಾವ್ಯಾವ ಬಂದಾಗ ಸಲ್ಫರ್ 3 ಗ್ರಾಂ 1 ಲೀಟರ್ಗೆ ಅಥವಾ ಕಾರ್ಬನ್ ಡೈಜೈಮ್ 1 ಗ್ರಾಂ/ಲೀಟರ್ಗೆ ಮಿಶ್ರಣವನ್ನ ಮಾಡಿಕೊಂಡು ಸುಮಾರು 250 ಲೀಟರ್ ಬೇಕಾದ್ರೆ ಬಳಸ್ಕೋಬೇಕು. ಅದು ಮುಖ್ಯವಾದ ರೋಗ, ಮುಖ್ಯವಾದ ರೋಗ. ಅದ ನಂತರ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ, ಅದು ಬರುತ್ತೆ ಎಲೆ ಚುಕ್ಕೆ ರೋಗ. ಆದ್ರೆ ಇದರಲ್ಲಿ ಅಷ್ಟೊಂದು ಬರಲ್ಲ ರೋಗಗಳು. ಆದ್ರೆ ಈ ನಡುವೆ ಐಯೋಸೆಬ್ ಅದು 1 ಗ್ರಾಂ/ಲೀಟರ್ಗೆ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅದು 3 ಗ್ರಾಂ/ಲೀಟರ್ಗೆ ಅಂತ ಮಿಶ್ರಣವನ್ನ ಮಾಡ್ಕೋಬೇಕಾಗತ್ತೆ. ಮಾಡ್ಕೋಟ್ ರಾಟ್ ಅಂತೀವಿ, ಬೇರು ಕೊಳೆ ರೋಗ. ಬೇರು ಕೊಳೆ ರೋಗ ಕೂಡ ಬರುತ್ತೆ, ನಮ್ಗೆ ಗಿಡ ಒಣಗೋಗ್ತಾ ಇರುತ್ತೆ, ಮೇಲೆ ಏನಿದೆ ಒಣಗ್ತಾ ಇದೆ ಗೊತ್ತಾಗಲ್ಲ, ತೆಗೆದು ನೋಡಿದ್ರೆ ಕೆಳಗಡೆ ಬೇರು ಕೊಳತೋಗಿರುತ್ತೆ. ಸೊ ಅದನ್ನ ನಿಯಂತ್ರಣಕ್ಕೆ ಡೈಮಿಥೊಯೇಟ್ 30 EC ಅಂತೀವಿ, ಎಮಲ್ಸಿಫೈಲ್ ಕಾನ್ಸಂಟ್ರೇಟ್ ಅಂತೀವಿ. ಇದನ್ನ 1 ಪಾಯಿಂಟ್ ಮುಖ್ಯವಾದ ಕೀಟ. ಇನ್ನ ಸಾಧಾರಣವಾಗಿ ಎಷ್ಟು ದಿನಗಳಿಗೆ ಕಟಾವು ಬರುತ್ತೆ ಅಂತ ಈ ಬೆಳೆ? ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆಗಿರುವಂತ KBN-1 ಬಂದು ಕಪ್ಪಕ್ಕೆ ತಿರ್ಗಂದ್ರೆ ನೀವು ಆ ಹೂವ ಕಿತ್ ನೋಡಿದಾಗ ಉಜ್ಜಿದ್ರೆ ಗೊತ್ತಾಗತ್ತೆ ಆ ಕಾಳು ಬಂದಿದೆ ಅಂತ, ಕಾಳು ಬಂದಿರೋದು. ಆಮೇಲೆ ಎಲೆ ಎಲ್ಲ ಒಂಥರ ಒಣಗ್ಬಿಡುತ್ತೆ, ಅಂತ ಸಮಯದಲ್ಲಿ ಕಟಾವು ಮಾಡಕ್ಕೆ ಅದು ಸರಿಯಾಗಿದೆ ಅಂತ. ಇನ್ನು ಸ್ವಲ್ಪ ಹಸಿರಾಗಿದ್ದಾಗಲೇ ಮಾಡ್ಬೇಕಾಗತ್ತ? ಇಲ್ಲ, ಹಸಿರಾಗಿದ್ದಾಗ ಮಾಡಬಾರ್ದು, ಒಣಗಿರ್ಬೇಕು, ಚೆನ್ನಾಗಿ ಒಣಗಿರ್ಬೇಕು, ಚೆನ್ನಾಗಿ ಒಣಗಿರ್ಬೇಕು, ಅವಾಗ ನಾವು ಕಟ ಮಾಡ್ಬೇಕಾಗತ್ತೆ. ಜಾಸ್ತಿ ಒಣಗಬಾರ್ದು, ಮಾಡಲ್ಲ ಒಕ್ಕಣೆ ಮಾಡಬಾರ್ದು, ಇದನ್ನು ಒಣಗಿಸಿಡ್ಬೇಕು ಕಣದಲ್ಲಿ. ಮತ್ತೆ ಒಣಗಿಸಿ ಕಣದಲ್ಲಿ ಒಣಗಿಸ್ಬೇಕು, ಕಣದಲ್ಲಿ ಒಂದು ಬಿಸಿಲು ಇದ್ದಾಗ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಒಕ್ಕಣೆ ಮಾಡ್ಬೇಕಾಗತ್ತೆ. ಒಕ್ಕಣೆ ಮಾಡೋದು ಸುಲಭ ಅಂತ, ಸುಲಭ ಅಂತ ಅಂದ್ರೆ ಸಾಧಾರಣವಾಗಿ ಬಿತ್ತನೆ ಮಾಡಿದ ಎಷ್ಟು ದಿನಕ್ಕೆ ಅದು ಹೂ ಬರುತ್ತೆ ಅಂತೇಳಿ? ಹೂ ಬಂದು ಒಂದು 60 ದಿವಸಕ್ಕೆ ಬಂದ್ಬಿಡುತ್ತೆ, 60-55 ದಿವಸಕ್ಕೆ ಬಂದ್ಬಿಡುತ್ತೆ. ಆಗಿರತ್ತೆ, ಚೆನ್ನಾಗಿ ಒಣಗಿರತ್ತೆ. ಅವಾಗ ಸಂದರ್ಭದಲ್ಲಿ ಒಂದು 75-80 ದಿನಕ್ಕೆಲ್ಲ ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ. ಹೌದು, ಕಾಳೆಲ್ಲ ಚೆನ್ನಾಗಿ ಕಟ್ಟಿ ಒಣಗೋದಕ್ಕೆ ಬಂದ್ರೆ ಇದನ್ನ ಎಲೆ ಎಲ್ಲ ಇರುತ್ತಲ್ಲ ತುಂಬಾ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಾಗ ಅದು ಕುರಿಗಳು ಚೆನ್ನಾಗಿ ಕ್ಯಾಟ್ ಇದಕ್ಕೆ ಹಾಕಲ್ಲ, ಕುರಿಗಳು ಮಾತ್ರ ಹಾಕ್ತಾರೆ, ಹಸುಗಳಿಗೆ ಹಾಕಲ್ಲ. ಅಂದ್ರೆ ಬುಡಕ್ಕೆನೆ ಕೊಯ್ಬೇಕಾಗತ್ತೆ ಇದನ್ನ? ಕಟಾವ್ ಮಾಡ್ಬೇಕಾದ್ರೆ ಹೌದು, ಬುಡಕ್ಕೆ ಕೊಯ್ದು ಅದನ್ನ ನಾವು ಕಂತೆ ಕಟ್ಟಿ ಅದನ್ನ ಕಣದಲ್ಲಿ ಇಟ್ಟು ಒಣಗಿಸಿ ಆಮೇಲೆ ಸಾಧ್ಯತೆ ಇಲ್ಲ. ನಾವು 1 ವರ್ಷ ತನಕ ಈ ಬೀಜನ ಇಟ್ಕೊಂಡ್ರೇನು ಏನು ಆಗೋದಿಲ್ಲ. ಮತ್ತೆ ಇಳುವರಿ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಇಳುವರಿ ನೀವು ಬಂದು 250 KBN-1 ಬಳಸಿದ್ರೆ, KBN-1 ಬಳಸಿದ್ರೆ ಸ್ಥಳೀಯ ತಳಿಗಳಾದ್ರೆ ಸ್ಥಳೀಯ ತಳಿಕಂದ್ರೆ ಕನಕಪುರ ಲೋಕಲ್ ಅದೆಲ್ಲ ಇದೆ, ಅದು ಸ್ವಲ್ಪ 150-200 ಅಷ್ಟೇ ಬರೋದು. 40% ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ಬೆಲೆ ಜಾಸ್ತಿ ಬರುತ್ತೆ ರೈತರಿಗೆ. ಇದು ಸ್ವಲ್ಪ ಲಾಭದಾಯಕ ಅಂತ ಹೇಳ್ಬೋದು, ಮಾಡ್ಕೋಬಹುದು ಅಂತೀರಿ. ಹೌದು, ಇದ್ರ ಎಣ್ಣೆನ ಇವಾಗೆಲ್ಲ ಆಲಿವ್ ಆಯಿಲ್ ಬದಲು, ಇವಾಗ ನಮಗ್ ಗೊತ್ತಿದೆ ಅಲ್ವಾ, ಆಲಿವ್ ಆಯಿಲ್ 500 ರೂಪಾಯಿ KG 600 ರೂಪಾಯಿ KG ಇದೆ. ಅದ್ರ ಬದಲು ಈ ಎಣ್ಣೆನ ದೋಸೆಗೆ ಏನಕ್ಕಾದ್ರೂ ಹಾಕೊಂಡ್ರೆ ಅದಕ್ಕೆಲ್ಲ ಹಾಕ್ತಾರೆ, ಅಡಿಗೆಗೂ ಬಳಸ್ಕೋ, ಅಡಿಗೆಗೂ ಬಳಸ್ತಾರೆ ಹುಚ್ಚೆಳ್ಳನ್ನ. ಆಮೇಲೆ ನಮ್ಗೆ ಗೊತ್ತಿದೆಯಲ್ಲ, ಹುಚ್ಚೆಳ್ ಚಟ್ನಿ ಪುಡಿ ಮಾಡ್ಬೋದು, ಚಟ್ನಿ ಪುಡಿ ಮಾಡ್ಬೋದು, ಪಾರಂಪರಿಕ ಬೆಳೆ ಆದ್ರೂ ಕೂಡ ಸಾಕಷ್ಟು ಇದನ್ನ ಬೆಳೆಯೋದಕ್ಕೆ ನಮ್ಮಲ್ಲಿ ಅವಕಾಶಗಳಿದೆ, ಅವಕಾಶಗಳಿವೆ. ಇವಾಗ ಎಲ್ಲಾ ರೈತರು ಇವಾಗ ಬಹಳ ಬೇಡಿಕೆ ಕೇಳ್ತಾ ಇದ್ದಾರೆ. ನಾನು ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲಾ ಕೃಷಿ ಮೇಳದಲ್ಲಿ ಬಂದಾಗ್ಲೂ ರೈತರು ಇದ್ರ ಬೀಜನ ಬಹಳ ಬೇಡಿಕೆ ಕೇಳ್ತಾರೆ. ಒಳ್ಳೇದು ಡಾಕ್ಟರ್ ಜಯಶ್ರೀ ಅವರೇ, ತಾವಿದುವರೆಗೂ ನಮ್ಮ ಬಾಳೆಗೆ ನೀಡುವಂತ ಪೋಷಕಾಂಶಗಳಿಗೆ ಬಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಅಂದರೆ ಪ್ರತಿ ಹೆಕ್ಟೇರ್ಗೆ 2.5 ಗ್ರಾಂನಷ್ಟು ಸಾರಜನಕ, 105 ಗ್ರಾಂನಷ್ಟು ರಂಜಕ ಮತ್ತು 220 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಪ್ರತಿ ಹೆಕ್ಟೇರ್ ಲೆಕ್ಕಕ್ಕೆ ಅದೇ ಬೇರೆ ತಳಿಗಳಿಗಾದರೆ 400 ಕಿಲೋಗ್ರಾಂನಷ್ಟು ಸಾರಜನಕ, 240 ಕಿಲೋಗ್ರಾಂನಷ್ಟು ರಂಜಕ, 500 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಈ ಅಂಗಾಂಶ ಕೃಷಿಯಿಂದ ತಯಾರು ಮಾಡಿದಂಥ ಬಾಳೆ ಸಸ್ಯಗಳನ್ನು ನಾವು ಬಳಸ್ಕೊಳ್ಳೋದಾದರೆ ಪ್ರತಿ ಗಿಡದ ಲಿ ನಾವು ಈ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ನಾಟಿ ಮಾಡಿದ ನಂತರ 35 ದಿನಗಳ ನಂತರ 20 ಗ್ರಾಂನಷ್ಟು ಸಾರಜನಕ, 20 ಗ್ರಾಂನಷ್ಟು ರಂಜಕ ಮತ್ತು 25 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ನಾಟಿ ಮಾಡಿದ 70 ದಿನಗಳ ನಂತರ 40 ದಿನಗಳ ನಂತರ 45 ಗ್ರಾಂನಷ್ಟು ಸಾರಜನಕ, 20 ಗ್ರಾಂನಷ್ಟು ರಂಜಕ ಮತ್ತು 55 ಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ನಾಟಿ ಮಾಡಿದಂಥ ಸಸಿಗಳನ್ನು ಬಳಸಿಕೊಂಡು ನಾಟಿ ಮಾಡಿದಾಗ ನಾವು ಈ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ 5 ಗ್ರಾಂನಂತೆ ನಾವು ಬೆರೆಸಿಕೊಂಡು 5 ಹಂತಗಳಲ್ಲಿ ಗಿಡ ನೆಟ್ಟ 5 ತಿಂಗಳ ನಂತರ ಸಿಂಪರಣೆ ಮಾಡಬೇಕು. ಪ್ರತಿ ಹೆಕ್ಟೇರ್ಗೆ ಅಂದರೆ ತೂಕವನ್ನು ಹೆಚ್ಚಿಸೋದಕ್ಕೆ 30 PPM 2,4-D ಅಂದರೆ 30 ಮಿಲಿಗ್ರಾಂನಷ್ಟು 2,4-D ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಡಬೇಕಾಗತ್ತೆ. ಇನ್ನು ಬಾಳೆ ತೋಟದ ಸುತ್ತಲೂ ಗಾಳಿ ತಡೆಯಾಗಿ ಚೊಗಚೆಯನ್ನು 2 ಸಾಲುಗಳಲ್ಲಿ ಬೆಳಿಬೇಕಾಗತ್ತೆ. ಜೊತೆಗೆ ಈ ಬೆಳೆ ಸಾಕಷ್ಟು ಇಳುವರಿಯನ್ನು ಕೊಡುತ್ತೆ. ಈ ಬೆಳೆಯನ್ನು ನಾಟಿ ಮಾಡೋದಕ್ಕೆ ಜೂನ್ ಜುಲೈ ತಿಂಗಳುಗಳು ಬಹಳ ಉತ್ತಮವಾದಂಥ ಕಾಲ ಅಂತ ಹೇಳ್ಬೋದು. ಇದು ಹೆಚ್ಚು ಇಳುವರಿಯನ್ನು ಕೊಡೋದ್ರಿಂದ ನಾವು ಸಾಕಷ್ಟು ಪೋಷಕಾಂಶಗಳನ್ನು ಈ ಬೆಳೆಗೆ 50 ಗ್ರಾಂನಷ್ಟು ಸಾರಜನಕ, 250 ಗ್ರಾಂನಷ್ಟು ರಂಜಕ ಮತ್ತು 500 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇನ್ನು ಬೇರೆ ಬೇರೆ ತಳಿಗಳಿಗೆ ಪ್ರತಿ ಹೆಕ್ಟೇರ್ ಲೆಕ್ಕಕ್ಕೆ ಬಂದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಸೋಲೋ ತಳಿಗಾದರೆ 772 ಕಿಲೋಗ್ರಾಂನಷ್ಟು 434 ಕಿಲೋಗ್ರಾಂನಷ್ಟು ಸಾರಜನಕ, 434 ಕಿಲೋಗ್ರಾಂನಷ್ಟು ರಂಜಕ ಮತ್ತು 868 ಕಿಲೋಗ್ರಾಂನಷ್ಟು ಪೊಟ್ಯಾಷನ್. ಇದು ಮುಖ್ಯವಾಗಿ ಈ ಒಂದು ಸಸಿ ಮಡಿನಲ್ಲಿ ನಾವು ಪೋಷಕಾಂಶಗಳನ್ನು ಕೊಡುವಂಥ ವಿಧಾನ. ಇನ್ನು ನಾವು ಈ ಪಾಲ್ತಿನ್ ಚೀಲದಲ್ಲಿ ಸಸಿಗಳನ್ನು ನಾವು ಬೆಳೆಗೆ ಕೊಡಬೇಕಾದಂಥ ರಂಜಕದ ಪ್ರಮಾಣದಲ್ಲಿ 25%ರಷ್ಟನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಈ ಒಂದು ಶಿಫಾರಸು ಮಾಡಿದ ಮಣ್ಣಲ್ಲಿ ಚೆನ್ನಾಗಿ ಬೆರೆಸಬೇಕಾಗತ್ತೆ. ಅಂದರೆ ಸಾಧಾರಣವಾಗಿ ಬುಡದಿಂದ 1 ಅಡಿ ದೂರದಲ್ಲಿ 1.5 ಅಡಿ ಆಳದಲ್ಲಿ ಈ ಒಂದು ಪೋಷಕಾಂಶಗಳನ್ನು ಕೊಟ್ಟು ಮಣ್ಣಲ್ಲಿ ಬೆರೆಸಬೇಕಾಗತ್ತೆ. ಮುಖ್ಯವಾಗಿ ನಾವೇನೇ ಈ ಪ್ರತಿ ಹೆಕ್ಟೇರ್ಗೆ ಬೇರೆ ಬೇರೆ ಲೆಕ್ಕದಲ್ಲಿ ತರುವಂಥ ಬೆಳೆ ಆದ್ದರಿಂದ ನಾವು ಈ ಒಂದು ಪೋಷಕಾಂಶಗಳನ್ನು ನಿರಂತರವಾಗಿ ಸಿಗೋ ರೀತಿಯಲ್ಲಿ ಕೊಡ್ಬೋದು. ಜೊತೆಗೆ ಈಗ ಈ ಒಂದು ಪಪ್ಪಾಯ ಬೆಳೆನಲ್ಲಿ ಕೊಡಬಹುದು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಚ್ಚಳ್ಳು ಬೇಸಾಯ ಕುರಿತು ಬೆಂಗಳೂರು ಕೃಷಿ ನಮ್ಮ ನಾಳಿನ ಕೃಷಿರಂಗದಲ್ಲಿ ಬೆಳ್ಳುಳ್ಳಿ ಬೇಸಾಯ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದ ನಿವೃತ್ತ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ ಓ ಬಾಪ್ಪ, ಏನಪ್ಪ ಬಂದಿ? 3.5 ಅವೆ, 3 ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ. ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ನ ಹೆಂಡತಿಗೆ? ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರ ಕೊತ್ತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ. ಆಮೇಲೆ ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಸಂಜೆ ಮನೆಗೆ ಹೋಗ್ತೀಯ? ಮನೆಗೆ ಹೋದ್ಮೇಲೆ ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್. ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನು ಮಾಡ್ತಾಳೆ? ಹೇಳ್ತೀನಿ, ಅವಳು ಮನೇಲೇ ಇರ್ತಾಳೆ. ಸಮಯ ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ. ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ? ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ. ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಳ ಹೆಂಗೆ ಅಂತ? ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ. ಅಂದ್ರೆ ನೀನ್ ಆಕ್ಲೆ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ? ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ. ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ? ಹ್ಞೂ ಮತ್ತೆ ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಇಂದು ರಾತ್ರಿ 8 ಗಂಟೆಗೆ ಉರ್ದು ಕಾರ್ಯಕ್ರಮದಲ್ಲಿ ಬಚ್ಚೆ ಔರ್ ಖೇಲ್ ಖೋದ್ ಈ ಬಗ್ಗೆ ಡಾಕ್ಟರ್ ಇಶ್ರಾದ್ ಅಹಮದ್ ಮಕ್ಕೂಬಾಯಿ ಅವರೊಂದಿಗೆ ಸಂದರ್ಶನವಿದೆ. ಆ ನಂತರ ಕಲಾಂ ಇ ಶಾಯಿರಿ. 9:15 ಕನ್ನಡ ವೆನೆ ಕುಣಿದಾಡುವುದೆನ್ನಿದೆ, ಮಾತನಾಡುತ್ತಾರೆ ವೀಣಾ ಎಚ್ಎಸ್. ಆನಂತರ ಈ ರಾತ್ರಿ 10 ಗಂಟೆಗೆ ಪ್ರಸಾರವಾಗಲಿದೆ ನಾಟಕ ಶರ್ಮಿಷ್ಠೆ, ರಚನೆ ಎಜಿ ಗೋಪಾಲಕೃಷ್ಣ, ನಿರ್ಮಾಣ ಡಾಕ್ಟರ್ ಎನ್ ಸುಧೀಂದ್ರ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:30 ಕೇಳಿ ಕಲಾಸಂಪನ್ನರು ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ವಿಶೇಷ ಸ್ವರ ಸರಣಿಯಲ್ಲಿ ರಂಗಸಿಂಧು, ರಂಗಭೂಮಿಯ ಉತ್ತುಂಗ ಶೃಂಗ ಬಿವಿ ಕಾರಂತ, ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ಆ ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಉಲಿ ಉಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಶಾಸ್ತ್ರೀಯ ಕನ್ನಡ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಹಾಗೂ ಇತಿಹಾಸ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇದೇ November 1 ಪ್ರತಿ ಮಂಗಳವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ. ಈ ಸರಣಿಯ ಪ್ರಾಯೋಜಕರು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ, ಮೈಸೂರು. ಉಲಿ ಉಯ್ಯಾಲೆ ಉಯ್ಯಾಲೆ ಪ್ರಾಯೋಜಿತ ಸರಣಿ ಇದೇ November 1 ಪ್ರತಿ ಮಂಗಳವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಬಹುದು. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರಾಧಾ ಪ್ರಸಾದ್. ಮುಖ್ಯಾಂಶಗಳು: ಇಂಡೋನೇಷ್ಯಾದ ಬಾಲಿಯಲ್ಲಿ G20 ಶೃಂಗಸಭೆ ನಾಳೆ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಮಕ್ಕಳಲ್ಲಿ ಉತ್ತಮ ಮೌಲ್ಯ ರೂಢಿಸುವುದು ಅತ್ಯಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಕರ್ನಾಟಕದಲ್ಲಿ ನೂತನ ವೈಮಾನಿಕ ಮತ್ತು ರಕ್ಷಣಾ ನೀತಿಯಿಂದ ಹೆಚ್ಚಿನ ಉದ್ಯೋಗ ಸೃಷ್ಟಿ, ಸಚಿವ ಕೆ ಸುಧಾಕರ್. ಹಣದುಬ್ಬರ ದರ 19 ತಿಂಗಳ ಅವಧಿಯಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿಕೆ. ವಾರ್ತೆಗಳ ವಿವರ: ಇಂಡೋನೇಷ್ಯಾದ ಬಾಲಿಯಲ್ಲಿ G20 ರಾಷ್ಟಗಳ ಒಕ್ಕೂಟದ ಶೃಂಗಸಭೆ ನಾಳೆ ಆರಂಭವಾಗಲಿದೆ. ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ 3 ಪ್ರಮುಖ ಅಧಿವೇಶನಗಳು ನಡೆಯಲಿದ್ದು, ಈ ಪೈಕಿ ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ ಹಾಗೂ ಡಿಜಿಟಲ್ ಪರಿವರ್ತನೆ ಕುರಿತ ವಿಚಾರಗಳು ಚರ್ಚೆಗೆ ಬರಲಿವೆ. ಸಮಕಾಲೀನ ಪ್ರಾಮುಖ್ಯತೆ ವಿಚಾರಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ G20 ರಾಷ್ಟಗಳ ಇತರ ನಾಯಕರು ಹೆಚ್ಚಿನ ಬೆಳಕು ಚೆಲ್ಲಲಿದ್ದಾರೆ. ಜಾಗತಿಕ ಆರ್ಥಿಕತೆ, ಇಂಧನ, ಪರಿಸರ, ಆರೋಗ್ಯ, ಕೃಷಿ ಮತ್ತು ಡಿಜಿಟಲ್ ಪರಿವರ್ತನೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳು ಚರ್ಚೆಗೆ ಬರಲಿವೆ. ಕೋವಿಡ್ ಸಾಂಕ್ರಾಮಿಕ ನಂತರದ ಆರ್ಥಿಕ ಸುಧಾರಣೆ, ಸಾಲ ಸೌಲಭ್ಯ ಸಮಸ್ಯೆ, ಯುರೋಪ್ನಲ್ಲಿ ನಡೆಯುತ್ತಿರುವ ಸಂಘರ್ಷ, ಅದರಿಂದ ಎದುರಾಗಿರುವ ಆಹಾರ ಭದ್ರತೆ ಸವಾಲುಗಳು, ಇಂಧನ ಬಿಕ್ಕಟ್ಟು ಮತ್ತು ಹಣದುಬ್ಬರ ಪರಿಸ್ಥಿತಿ ಕುರಿತು ಸಮಗ್ರವಾಗಿ ಸಮಾಲೋಚನೆಗಳು ನಡೆಯಲಿವೆ. ಬಹುಪಕ್ಷೀಯ ಸಹಕಾರದ ಪ್ರಾಮುಖ್ಯತೆ ಕುರಿತು G20 ರಾಷ್ಟಗಳ ನಾಯಕರು ವಿಸ್ತೃತ ಚರ್ಚೆ ಮಾಡಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೋಹನ್ ಪಾತ್ರ ತಿಳಿಸಿದ್ದಾರೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ಆಯೋಜನೆಗೊಂಡಿರುವ ಶೃಂಗಸಭೆಯಲ್ಲಿ G20 ನಾಯಕರೊಂದಿಗೆ ಜಾಗತಿಕ ಕಾಳಜಿಯ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭೇಟಿಗೂ ಮುನ್ನ ನೀಡಿರುವ ಹೇಳಿಕೆಯಲ್ಲಿ ಅವರು ಜಾಗತಿಕ ಬೆಳವಣಿಗೆ, ಆಹಾರ ಮತ್ತು ಇಂಧನ ಭದ್ರತೆ, ಪರಿಸರ, ಆರೋಗ್ಯ ಹಾಗೂ ಡಿಜಿಟಲ್ ಪರಿವರ್ತನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಚರ್ಚಿಸಲಾಗುವುದು ಎಂದರು. ತಮ್ಮ ಸಂವಾದದಲ್ಲಿ ಭಾರತದ ಸಾಧನೆಗಳು ಮತ್ತು ಜಾಗತಿಕ ಸವಾಲುಗಳನ್ನು ಒಟ್ಟಾಗಿ ಎದುರಿಸಲು ಅಚಲವಾದ ಬದ್ದತೆ ತೋರಿಸುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ G20 ಅಧ್ಯಕ್ಷತೆಯು ವಸುದೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ವಿಷಯದ ಆಧಾರದ ಮೇಲೆ ನೆಲೆಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. G20 ಶೃಂಗಸಭೆಯ ಸಂದರ್ಭದಲ್ಲಿ ಭಾಗವಹಿಸುವ ಇತರ ದೇಶಗಳ ನಾಯಕರನ್ನು ಭೇಟಿ ಮಾಡುವುದಾಗಿ ಮತ್ತು ಅವರೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿ ಪರಿಶೀಲಿಸುವುದಾಗಿ ಅವರು ತಿಳಿಸಿದ್ದಾರೆ. ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಜೋಕೋ ವಿಡೋಡೋ ಅವರು G20 ಅಧ್ಯಕ್ಷ ಸ್ಥಾನವನ್ನು ಭಾರತಕ್ಕೆ ಸಾಂಕೇತಿಕವಾಗಿ ಹಸ್ತಾಂತರಿಸಲಿದ್ದಾರೆ. ಮುಂದಿನ ತಿಂಗಳ 1ರಿಂದ G20 ಅಧ್ಯಕ್ಷ ಸ್ಥಾನವನ್ನು ಭಾರತ ಅಧಿಕೃತವಾಗಿ ವಹಿಸಿಕೊಳ್ಳಲಿದೆ. ಮುಂದಿನ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ G20 ಶೃಂಗಸಭೆಗೆ ಆತಿಥ್ಯ ವಹಿಸಲಿದೆ. ಹಸಿರು ಅಭಿವೃದ್ಧಿ, ಡಿಜಿಟಲ್ ಪರಿವರ್ತನೆ, ಮಹಿಳೆಯರ ನೇತೃತ್ವದಲ್ಲಿ ಅಭಿವೃದ್ಧಿ ಮತ್ತಿತರ ವಿಚಾರಗಳ ಕುರಿತು ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ G20 ಶೃಂಗಸಭೆಯಲ್ಲಿ ಚರ್ಚೆಗಳು ನಡೆಯಲಿವೆ. ಮಕ್ಕಳ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟಪತಿ ಭವನದಲ್ಲಿಂದು ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು. ಇಂದಿನ ಮಕ್ಕಳು ತಂತ್ರಜ್ಞಾನದಲ್ಲಿ ಹೆಚ್ಚು ಆಸಕ್ತರು ಮತ್ತು ಪರಿಣಿತರಾಗಿದ್ದು ಬೆರಳ ತುದಿಯಲ್ಲಿ ಜ್ಞಾನ ಮತ್ತು ಮಾಹಿತಿ ಅವರಿಗೆ ಲಭ್ಯವಿದೆ. ಮಕ್ಕಳು ಕಲಿಕೆ ಮತ್ತು ಕೆಲಸದ ಜೊತೆಗೆ ಪರಿಸರ ಹಾಗೂ ವಾತಾವರಣದ ಬಗ್ಗೆಯೂ ಹೆಚ್ಚು ಗಮನ ನೀಡಬೇಕೆಂದು ರಾಷ್ಟಪತಿ ತಿಳಿಸಿದರು. ತಂತ್ರಜ್ಞಾನ ಕ್ರಾಂತಿ ಮತ್ತು ಮಾಹಿತಿ ಕ್ರಾಂತಿಯ ಪ್ರಸಕ್ತ ಯುಗದಲ್ಲಿ ಹೊಸ ತಲೆಮಾರಿನ ಯುವಜನರು ಹೊಸ ಸಾಧ್ಯತೆಗಳನ್ನು ಆವಿಷ್ಕರಿಸಿದ್ದಾರೆ ಎಂದ ರಾಷ್ಟಪತಿ, ಉತ್ತಮ ಮೌಲ್ಯಗಳನ್ನು ಮಕ್ಕಳಲ್ಲಿ ರೂಢಿಸುವುದು ಅತಿ ಮುಖ್ಯ ಎಂದು ತಿಳಿಸಿದರು. ಬುಡಕಟ್ಟು ಸಮುದಾಯ ಗೌರವ ದಿನದ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮಧ್ಯಪ್ರದೇಶದ ಶಹಡೋಲ್ನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದಿವಾಸಿ ಮಹಾನಾಯಕ ಬಿರ್ಸಾ ಮುಂಡಾ ಅವರ ಜಯಂತಿ ಅಂಗವಾಗಿ ಪ್ರತಿ ವರ್ಷ ನವೆಂಬರ್ 15ರಂದು ಜನಜಾತಿಯ ಅಥವಾ ಬುಡಕಟ್ಟು ಗೌರವ ದಿನ ಎಂದು ರಾಷ್ಟಾದ್ಯಂತ ಆಚರಿಸಲಾಗುತ್ತದೆ. ಒಂದು ದಿನದ ಮಧ್ಯಪ್ರದೇಶ ಭೇಟಿಯ ವೇಳೆ ರಾಷ್ಟಪತಿಯವರು ಭೋಪಾಲ್ನಲ್ಲಿ ವಿಧಾನಸಭೆಯ ವಿಶೇಷ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹವಾಮಾನ ವೈಪರೀತ್ಯ ವಿರುದ್ಧ ಇಂದು ಇಡೀ ಜಗತ್ತು ಹೋರಾಟ ಮಾಡುತ್ತಿದ್ದು, ಈ ನಿಟ್ಟಿನಲ್ಲಿ ಕೇವಲ ಸರ್ಕಾರಗಳ ಪ್ರಯತ್ನವಲ್ಲದೆ ಎಲ್ಲ ಭಾಗಿದಾರರ ಕೊಡುಗೆ ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಈಜಿಪ್ಟ್ನಲ್ಲಿ ನಡೆಯುತ್ತಿರುವ COP27 ಸಮಾವೇಶದಲ್ಲಿ ಮಾತನಾಡಿದ ಸಚಿವರು, ಭೂಗ್ರಹದ ಉಳಿವು ಮತ್ತು ಸುಸ್ಥಿರತೆಗಾಗಿ ವ್ಯಕ್ತಿಗತವಾಗಿ ಎಲ್ಲರೂ ಜವಾಬ್ದಾರಿ ನಿಭಾಯಿಸಬೇಕು ಎಂದರು. ಹವಾಮಾನ ಬದಲಾವಣೆ ವಿರುದ್ಧ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಸರಕ್ಕಾಗಿ ಜೀವನ ಶೈಲಿ ಎಂಬ ಪರಿಕಲ್ಪನೆ ನೀಡಿದ್ದಾರೆ ಎಂದು ಸಚಿವ ಭೂಪೇಂದ್ರ ಯಾದವ್ ತಿಳಿಸಿದ್ದಾರೆ. ಕೃಷಿ ವಲಯಕ್ಕೆ ಕೇಂದ್ರ ಸರ್ಕಾರ ಹೆಚ್ಚು ಅನುದಾನ ಒದಗಿಸಿದೆ ಎಂದು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಕರ್ನಾಟಕದ ಬಳ್ಳಾರಿ ತಾಲೂಕಿನ ಪಿಡಿ ಹಳ್ಳಿಯ ಹಗರಿ ವಿಜ್ಞಾನ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಕೃಷಿ ವಲಯದ ಅನುದಾನವನ್ನು 23,000 ಕೋಟಿ ರೂಪಾಯಿಯಿಂದ 1,32,000 ಕೋಟಿ ರೂಪಾಯಿಗೆ ಹೆಚ್ಚಿಸಿದ್ದಾರೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕರ್ನಾಟಕ ಸರ್ಕಾರ ಜಾರಿಗೊಳಿಸುತ್ತಿರುವ ವೈಮಾನಿಕ ಮತ್ತು ರಕ್ಷಣಾ ನೀತಿ ಆತ್ಮನಿರ್ಭರ್ ಭಾರತ ಗುರಿ ಸಾಧನೆಗೆ ನೆರವಾಗಲಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಆರ್ಟಿಎನ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ವೈಮಾನಿಕ ಕ್ಷೇತ್ರದಲ್ಲಿ ಭಾರತ ಬಹಳಷ್ಟು ಪ್ರಗತಿ ಸಾಧಿಸಿದೆ. ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲಿ ಹೂಡಿಕೆದಾರರ ಆದ್ಯತೆಯ ಕೇಂದ್ರವಾಗಿದೆ. ದೇಶದಲ್ಲಿನ ಶೇಕಡ 25% ವಿಮಾನ ಹಾಗೂ ಅಂತರಿಕ್ಷ ನೌಕೆಯ ತಯಾರಿಕಾ ಉದ್ದಿಮೆಗಳು ಕರ್ನಾಟಕದಲ್ಲಿವೆ ಎಂದರು. ಈ ವಲಯದ ಹೊಸ ನೀತಿಯಿಂದ ರಾಜ್ಯದಲ್ಲಿ ಮುಂದಿನ 4 ಅಥವಾ 5 ವರ್ಷಗಳಲ್ಲಿ 40-50 ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಾಗಲಿದ್ದು, ಇದರಿಂದ ಉದ್ಯೋಗ ಸೃಷ್ಟಿಯ ಜೊತೆಗೆ ಸಂಶೋಧನಾ ವಲಯಕ್ಕೂ ಹೆಚ್ಚಿನ ಅವಕಾಶ ದೊರೆಯಲಿದೆ ಎಂದರು. ಬೆಂಗಳೂರು ಜಾಗತಿಕ ಭೂಪಟದಲ್ಲಿ ನವೋದ್ಯಮಗಳ ತಾಣವಾಗಿ ಮಾರ್ಪಟ್ಟಿದೆ. ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಯಿಂದ ಸೇನೆಗೆ ಬೇಕಾದ ಎಲ್ಲ ತಂತ್ರಜ್ಞಾನ ಉಪಕರಣಗಳನ್ನು ಭಾರತದಲ್ಲಿ ಅದು ಬೆಂಗಳೂರಿನಲ್ಲೇ ತಯಾರಿಸುವ ಕೆಲಸವನ್ನು ಸೇನೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಸಚಿವ ಸುಧಾಕರ್ ಹೇಳಿದರು. ಭೂಸೇನಾಪಡೆ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಬಿಎಸ್ ರಾಜು ಮಾತನಾಡಿ, ಭಾರತೀಯ ಸೇನೆ ದೊಡ್ಡ ಪ್ರಮಾಣದಲ್ಲಿ ಆಧುನೀಕರಣ ಕಾರ್ಯ ಕೈಗೊಂಡಿದ್ದು, ಭಾರತೀಯ ಕೈಗಾರಿಕೆಗಳು ದೇಶೀಯ ತಂತ್ರಜ್ಞಾನ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ರಕ್ಷಣಾ ವಲಯವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಗಳು ಅಗ್ರಸ್ಥಾನ ಪಡೆದಿವೆ. ಬೆಂಗಳೂರಿನಲ್ಲಿ ಆರ್ಮಿ ಡಿಸೈನ್ ಬ್ಯೂರೋ ಆರಂಭವಾಗಿದ್ದು, ಇದಕ್ಕೆ ಪೂರಕ ನೆರವು ನೀಡಲು ಹಾಗೂ ಅಗತ್ಯ ತಂತ್ರಜ್ಞಾನವನ್ನು ದೇಶೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಸ್ಥಳೀಯ ಸಂಸ್ಥೆಗಳು ನೆರವಾಗಲಿವೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ದ್ವಿವೇದಿ ಅವರನ್ನು ನೇಮಕ ಮಾಡಲಾಗಿದೆ. 1995 ಶ್ರೇಣಿಯ ಐಎಎಸ್ ಅಧಿಕಾರಿ ಗೌರವ್ ದ್ವಿವೇದಿ ಅವರನ್ನು ಆಡಳಿತ ಸಮಿತಿ ಶಿಫಾರಸಿನ ಅನ್ವಯ ರಾಷ್ಟಪತಿಯವರು ನೇಮಕ ಮಾಡಿದ್ದಾರೆ. ಅಧಿಕಾರ ಸ್ವೀಕರಿಸಿದ ದಿನದಿಂದ ಅವರ ಸೇವಾವಧಿ ಪ್ರಾರಂಭವಾಗಲಿದ್ದು 5 ವರ್ಷ ಇರಲಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ 27 ಭಾನುವಾರ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಾಗರಿಕರು ತಮ್ಮ ಆಲೋಚನೆ ಮತ್ತು ಚಿಂತನೆಗಳನ್ನು ಹಂಚಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಹ್ವಾನಿಸಿದ್ದಾರೆ. ನಮೋ ಆಪ್ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಸಂದೇಶಗಳನ್ನು ದಾಖಲಿಸಬಹುದಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಸಗಟು ದರ ಆಧಾರಿತ ಹಣದುಬ್ಬರ ಶೇಕಡಾ 8.39 ಇಳಿಕೆಯಾಗಿದ್ದು, 2021 ಮಾರ್ಚ್ ತಿಂಗಳಿನಿಂದೀಚೆಗೆ ಕನಿಷ್ಠ ಮಟ್ಟ ತಲುಪಿದೆ. ಸೆಪ್ಟೆಂಬರ್ನಲ್ಲಿ ಹಣದುಬ್ಬರ ದರ ಶೇಕಡಾ 10.7 ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಅಕ್ಟೋಬರ್ ತಿಂಗಳಿನಲ್ಲಿ ತಯಾರಿಕಾ ಉತ್ಪನ್ನಗಳ ಹಣದುಬ್ಬರ ದರ ಶೇಕಡಾ 4.42 ಇಳಿಕೆಯಾಗಿದ್ದು, ತರಕಾರಿ ದರಗಳು ಶೇಕಡಾ 17.61 ಹಾಗೂ ಇಂಧನ ದರಗಳು ಶೇಕಡಾ 23.17 ಇಳಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಅಂತಾರಾಷ್ಟೀಯ ವ್ಯಾಪಾರ ಮೇಳ ಐಐಟಿಎಫ್ 41ನೇ ಆವೃತ್ತಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ಇದೇ 27ರವರೆಗೆ ಮೇಳ ನಡೆಯಲಿದೆ. ವೋಕಲ್ ಫಾರ್ ಲೋಕಲ್ ಮತ್ತು ಲೋಕಲ್ ಟು ಗ್ಲೋಬಲ್ ಎಂಬುದು ಈ ಬಾರಿಯ ಮೇಳದ ಧ್ಯೇಯವಾಕ್ಯವಾಗಿದೆ. 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮೇಳದಲ್ಲಿ ಭಾಗವಹಿಸಿದ್ದು, ಯುನೈಟೆಡ್ ಕಿಂಗ್ಡಮ್, ಯುಎಇ, ಟರ್ಕಿ, ಥೈಲ್ಯಾಂಡ್, ನೇಪಾಳ, ಇರಾನ್ ಸೇರಿದಂತೆ 12 ರಾಷ್ಟಗಳು ಭಾಗವಹಿಸಿವೆ. ಉನ್ನತ ಶಿಕ್ಷಣದಲ್ಲಿ ವೃತ್ತಿಪರರು ಮತ್ತು ಉದ್ಯಮ ತಜ್ಞರನ್ನು ಪ್ರಾಧ್ಯಾಪಕರಾಗಿ ನೇಮಿಸುವಂತೆ ವಿಶ್ವವಿದ್ಯಾಲಯದ ಅನುದಾನ ಆಯೋಗ ಯುಜಿಸಿ ಸೂಚಿಸಿದೆ. ಈ ಕುರಿತು ದೇಶಾದ್ಯಂತ ವಿವಿಧ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಮತ್ತು ಕಾಲೇಜು ಪ್ರಾಂಶುಪಾಲರಿಗೆ ಯುಜಿಸಿ ಪತ್ರ ಬರೆದಿದೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಅಡಿಯಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಮಗ್ರ ಅಂತರ್ಶಿಸ್ತೀಯ ಮತ್ತು ವೃತ್ತಿಪರ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಯುಜಿಸಿ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಂಡೋನೇಷ್ಯಾದ ಬಾಲಿಯಲ್ಲಿ G20 ಶೃಂಗಸಭೆ ನಾಳೆ ಆರಂಭ. ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಮಕ್ಕಳಲ್ಲಿ ಉತ್ತಮ ಮೌಲ್ಯ ರೂಢಿಸುವುದು ಅತ್ಯಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಕರ್ನಾಟಕದಲ್ಲಿ ನೂತನ ವೈಮಾನಿಕ ಮತ್ತು ರಕ್ಷಣಾ ನೀತಿಯಿಂದ ಹೆಚ್ಚಿನ ಉದ್ಯೋಗ ಸೃಷ್ಟಿ, ಸಚಿವ ಕೆ ಸುಧಾಕರ್. ಹಣದುಬ್ಬರ ದರ 19 ತಿಂಗಳ ಅವಧಿಯಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಗಂಟೆ 45:10 ಸಮಯವಾಗಿದೆ. ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ. ಚಿತ್ರಗೀತೆಗಳ ಪ್ರಸಾರದಲ್ಲಿ ಮೊದಲಿಗೆ ಶ್ರುತಿ ಸೇರಿದಾಗ ಚಿತ್ರದ ಗೀತೆ ಕೇಳಿಬರುವ ಜೋಡಿ ಸ್ವರಗಳು ಡಾ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿಜೆ ಲಿಂಗಪ್ಪ ಅವರ ಸಂಗೀತ. ಇನ್ನೊಂದು ಹಾಡು ರಣಧೀರ ಚಿತ್ರದ್ದು. ಮಾಸ್ಟರ್ ಮಂಜುನಾಥ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರ ಧ್ವನಿಗಳಿಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. ಸಸನಿ ಪದನಿ ಬೊಂಬೆಯಾಟವೈಯಾ.